ನೈರುತ್ಯ ಮುಂಗಾರು ತೀವ್ರವಾಗಿದ್ದು ಕರಾವಳಿಯಲ್ಲಿ ಚುರುಕುಗೊಂಡಿತ್ತು. ಕರಾವಳಿ ಮತ್ತು ದಕ್ಷಿಣ ಒಳನಾಡಿನ ಬಹುತೇಕ ಕಡೆ, ಉತ್ತರ ಒಳನಾಡಿನ ಕೆಲ ಕಡೆ ಮಳೆಯಾಗಿದೆ. ಗೌರಿಬಿದನೂರಿನ ತೊಂಡೆಬಾವಿಯಲ್ಲಿ ಅತಿ ಹೆಚ್ಚು 8, ಕುಷ್ಟಗಿ ಕದ್ರಾ ಬೆಂಗಳೂರು ಎಚ್ಎಎಲ್ ವಿಮಾನ ನಿಲ್ದಾಣ ಅರಕಲಗೂಡಿನಲ್ಲಿ 7, ಕೋಟಾ ಮಾಗಡಿ ಗೌರಿಬಿದನೂರಿನಲ್ಲಿ 6 ಸೆಂಟಿಮೀಟರ್ ಮಳೆಯಾಗಿದೆ. ಬೆಂಗಳೂರು ಹಾಗೂ ಸುತ್ತಮುತ್ತ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣ, ಸಂಜೆ ಇಲ್ಲವೇ ರಾತ್ರಿ ಒಂದೆರಡು ಬಾರಿ ಮಳೆಯಾಗಲಿದ್ದು ಗರಿಷ್ಠ 30, ಕನಿಷ್ಠ 20 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗುವ ಸಾಧ್ಯತೆ ಇದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಎಲ್ಲರಿಗೂ ಲಸಿಕೆ, ಉಚಿತ ಲಸಿಕೆ ಅಭಿಯಾನವನ್ನು ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯಲು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮನದ ಮಾತು ಕಾರ್ಯಕ್ರಮದಲ್ಲಿ ಕರೆ. ನಾಳೆಯಿಂದ 1ರಿಂದ 5ನೇ ತರಗತಿಗಳು ಆರಂಭ, ಶಾಲೆಗಳಲ್ಲಿ ಸಕಲ ಸಿದ್ಧತೆ. ಮಾತಾಡ್ ಮಾತಾಡ್ ಕನ್ನಡ ಕಿರುನಾಟಕಕ್ಕೆ ಸಚಿವ ಸುನೀಲ್ ಕುಮಾರ್ ಚಾಲನೆ. ಕೃಷಿ ಸಾಲ ನೀಡಿಕೆಯಲ್ಲಿ ಶೇಕಡಾ 115ರಷ್ಟು ಸಾಧನೆ, ಸಹಕಾರ ಸಚಿವ ಎಸ್ಟಿ ಸೋಮಶೇಖರ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ಇದು ಆಕಾಶವಾಣಿ ಮೈಸೂರು ಕೇಂದ್ರ ಎಫ್ಎಂ 100.6. ವೇಳೆ 6:51:02. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಬ್ಯಾಂಕ್ ಆಫ್ ಬರೋಡಾ ಆಚರಿಸುತ್ತಿದೆ ಕೃಷಿಕ ಪಕ್ಷವನ್ನು. 16 ಅಕ್ಟೋಬರ್ ಅಂದ್ರೆ ವಿಶ್ವ ಖಾದ್ಯ ದಿನದಿಂದ 31ನೇ ಅಕ್ಟೋಬರ್ ತನಕ ಕೃಷಿಕ ಬಂಧುಗಳೇ, ಗೋಲ್ಡ್ ಲೋನ್, ಟ್ರಾಕ್ಟರ್ ಲೋನ್, ಡೇರಿ ಲೋನ್, ಕಿಸಾನ್ ಕ್ರೆಡಿಟ್ ಕಾರ್ಡ್ ನಂತಹ ಅವಶ್ಯಕತೆಗಳಿಗಾಗಿ ನಿಮ್ಮ ಹತ್ತಿರದ ಶಾಖೆಯನ್ನು ಸಂಪರ್ಕಿಸಿ ಅಥವಾ ನಮಗೆ 9015848008 ಇಲ್ಲಿಗೆ ಮಿಸ್ಡ್ ಕಾಲ್ ನೀಡಿರಿ. ಬ್ಯಾಂಕ್ ಆಫ್ ಬರೋಡಾ. ಹೆಂಗ್ರೋ ರೆಗ್ಯುಲರ್ಲಿ ಲಾಂಗ್ ಡ್ರೈವ್ಸ್ ಹೋಗ್ತಿದೆ ಅನ್ಸುತ್ತೆ, ಯಾವ್ದಾದ್ರು ಲಾಟ್ರಿ ಹೊಡಿತಾ ಅಂತ. ಇಲ್ಲ, ನಾನು ನನ್ನ ಕಾರ್ ಅನ್ನ ಸಿಎನ್ಜಿ ಗೆ ಕನ್ವರ್ಟ್ ಮಾಡಿದೆ ಮತ್ತೆ AGNP ಪ್ರಥಮ ಕಡೆಯಿಂದ 7,000 ರೂಪಾಯಿ CNG ಫ್ರೀ ಆಗಿ ಸಿಕ್ತು ಕೂಡ. ನಾನು ಹಾಕಿಸ್ಕೊಳ್ಬಹುದಾ? ಹೌದೌದು, ಯಾರ್ ಬೇಕಾದ್ರೂ ಕನ್ವರ್ಟ್ ಮಾಡಿಸಬಹುದು. AGNP ಪ್ರಥಮ್ ತಂದಿದೆ ವಿಶೇಷ ಆಫರ್. ಇಲ್ಲಿ ನೀವು ಹೊಸ CNG ವೆಹಿಕಲ್ ಕೊಳ್ಳಿರಿ ಅಥವಾ ಈಗಿರುವ ಪೆಟ್ರೋಲ್ ವೆಹಿಕಲ್ ಅನ್ನ CNG ಗೆ ಕನ್ವರ್ಟ್ ಮಾಡಿಸಿ ಪಡೆಯಿರಿ. 7,000 ರೂಪಾಯಿ ವರ್ತ್ CNG ಅಬ್ಸಲ್ಯೂಟ್ಲಿ ಫ್ರೀ. ಹೆಚ್ಚಿನ ಡೀಟೇಲ್ಸ್ ಗಾಗಿ ಕಾಲ್ 1-800-202-1999. ಡಾಕ್ಟ್ರೇ, ಏನಾಗಿದೆ ನನ್ ಗಂಡಂಗೆ? ಕ್ಷಯರೋಗ ಅಂತ ಕಫದ ಪರೀಕ್ಷೆ ವರದಿ ಬಂದಿದೆ. ಕ್ಷಯರೋಗನ? ಗಾಬರಿ ಆಗ್ಬೇಡಮ್ಮ, ನಾನು ಕೊಡೋ ಔಷಧಿನ ತಪ್ಪದೆ ದಿನಾ ಕೊಡು. ರಾತ್ರಿ ಆದ್ರೆ ಕುಡಿಯಕ್ಕೋಯ್ತಾನೆ. ಕುಡಿತಾ ಇದ್ರೆ ಔಷಧಿ ಕೆಲಸ ಮಾಡೋದು ತಡ ಆಗುತ್ತೆ, ಲಿವರ್ಗೂ ತೊಂದರೆ ಆಗ್ಬೋದು. ಏನ್ ಮಾಡ್ಲಿ ಡಾಕ್ಟ್ರೇ? ಅವನನ್ನ ಜಿಲ್ಲಾಸ್ಪತ್ರೆಗೆ ಕರ್ಕೊಂಡು ಹೋಗು, ಕುಡಿತಾ ಬಿಡಿಸ್ಲಿಕ್ಕೆ ಅವರು ಸಹಾಯ ಮಾಡ್ತಾರೆ. 2025ಕ್ಕೆ ಕ್ಷಯರೋಗ ನಿರ್ಮೂಲನೆಯ ಸರ್ಕಾರದ ಸಂಕಲ್ಪಕ್ಕೆ ಬನ್ನಿ, ಕೈಜೋಡಿಸಿ. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಯಾಕಣ ಬೇಜಾರ್ನಲ್ಲಿದ್ಯಾ? ಆಟೋ ವರ್ಷದಲ್ಲಿ ಅಷ್ಟೊಂದು ಪ್ರಾಫಿಟ್ ಇಲ್ಲ, CNG ಗೆ ಕನ್ವರ್ಟ್ ಮಾಡಿಸ್ಕೋ, ಅಲ್ಲಿ ಪ್ರಾಫಿಟ್ ಇದೆ. ಕನ್ವರ್ಟ್ ಮಾಡಿಸಿದ್ರೆ ಏನಾಗುತ್ತೆ? ನಿನಗೆ 7,000 ಬೆಲೆ ಬಾಳೋ CNG ಫ್ರೀ, ಒಳ್ಳೆ ಮೈಲೇಜ್, ಒಳ್ಳೆ ಇಂಜಿನ್. ಅಥವಾ CNG ಕನ್ವರ್ಟ್ ಮಾಡಿ ಮತ್ತು AGNP ಪ್ರಥಮ್ ನಿಮಗೆ 7,000 ಬೆಲೆ ಬಾಳುವ CNG ಫ್ರೀ ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗೆ ಕಾಲ್ ಮಾಡಿ 1-800-202-1999. ಬ್ಯಾಂಕ್ ಆಫ್ ಬರೋಡಾ ಆಚರಿಸುತ್ತಿದೆ ಕೃಷಿಕ ಪಕ್ಷವನ್ನು. 16 ಅಕ್ಟೋಬರ್ ಅಂದ್ರೆ ವಿಶ್ವ ಖಾದ್ಯ ದಿನದಿಂದ 31ನೇ ಅಕ್ಟೋಬರ್ ತನಕ ಕೃಷಿಕ ಬಂಧುಗಳೇ, ಗೋಲ್ಡ್ ಲೋನ್, ಟ್ರಾಕ್ಟರ್ ಲೋನ್, ಡೇರಿ ಲೋನ್, ಕಿಸಾನ್ ಕ್ರೆಡಿಟ್ ಕಾರ್ಡ್ ನಂತಹ ಅವಶ್ಯಕತೆಗಳಿಗಾಗಿ ನಿಮ್ಮ ಹತ್ತಿರದ ಶಾಖೆಯನ್ನು ಸಂಪರ್ಕಿಸಿ ಅಥವಾ ನಮಗೆ 9015848008 ಇಲ್ಲಿಗೆ ಮಿಸ್ಡ್ ಕಾಲ್ ನೀಡಿರಿ. ಬ್ಯಾಂಕ್ ಆಫ್ ಬರೋಡಾ. ಈಗ ಕೃಷಿ ಪರಿಸರ ಗೀತೆ, ರಚನೆ ದಿವಾಕರ ಹೆಗಡೆ, ಹಾಡಿದ್ದಾರೆ ನಿತಿನ್ ರಾಜಾರಾಮ್ ಶಾಸ್ತ್ರಿ. ಹಸಿವೆಯ ಬದುಕಿಸಿ ಅಶನವ ನೀಡುವ ಅನ್ನದಾತನೆ ಅವನೀಶ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಹಸಿವೆಯ ಬದುಕಿಸಿ ಅಶನವ ನೀಡುವ ಅನ್ನದಾತನೆ ಅವನೀಶ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಹಸಿರ ಕೊನೆಯ ಹೊಸ ಉಸಿರ ಹಿಡಿದು ಜಸ ತೋರುವ ರಸೆಯಲ್ಲಿ ಕೈಂಕರಿಯ ಹಸಿರ ಕೊನೆಯ ಹೊಸ ಉಸಿರ ಹಿಡಿದು ಜಸ ತೋರುವ ರಸೆಯಲ್ಲಿ ಕೈಂಕರಿಯ ನಿಶೆಗೆ ಮೊಳೆದು ತಾ ಬಿಸಿಲಿಗರಳಿ ಹೂ ಕಾಯಾಗುವ ಪರಿ ಆಶ್ಚರ್ಯ ನಿಶೆಗೆ ಮೊಳೆದು ತಾ ಬಿಸಿಲಿಗರಳಿ ಹೂ ಕಾಯಾಗುವ ಪರಿ ಆಶ್ಚರ್ಯ ಮಳೆಯ ಕಾದು ನೀನೆಳೆಯ ಕೋದು ಓ ಕಾದು ನೀನಿಳೆಯ ಕೋದು ನಳ ನಳಿಪ ಬಳೆಯ ಸೊಗ ಜಗ ಕೀವೆ ಹೊಳೆಬ ಕಾಳ ಸಿರಿ ಗೆಳೆಯ ಗಿಳಿಯ ಮರಿ ಅಳಿಕುಲ ಉಂಗುಳಿದು ದಪ್ಪಡವೆ ಅಳಿಕುಲ ಉಂಗುಳಿದು ದಪ್ಪಡವೆ ಹಸಿವೆಯ ಬದುಕಿಸಿ ಅಶನವ ನೀಡುವ ಅನ್ನದಾತನೇ ಅವನೀಶ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಹಳದಿ ಕೆಂಪು ಹೂ ವರಳಿನಲ್ಲಿಯೇ ಹೊಳೆ ಹೊಳೆವ ದುಂಬಿಯನ್ನು ನೀ ಕರೆವೆ ಹಳದಿ ಕೆಂಪು ಹೂ ವರಳಿನಲ್ಲಿಯೇ ಹೊಳೆ ಹೊಳೆವ ದುಂಬಿಯನ್ನು ನೀ ಕರೆವೆ ಕಳೆಯ ಕಿತ್ತು ಬೆಳೆ ಗೊಲವ ನಿತ್ತು ಬಲು ಫಲಗಳ ಮಾಗಿಸಿ ಕೈಗಿಡುವೆ ಮಣ್ಣ ಮೈಯ ಮಗ್ಗುಲನ್ನೇ ಬದಲಿಸಿ ಮಗ್ಗುಲನೇ ಬದಲಿಸಿ ಸಣ್ಣ ಅಗೆಯ ಬುಡ ಬೇರಿಡುವೆ ಬಣ್ಣ ತಿರುಗಿ ಪೈರುಣ್ಣುವ ಕಾಲಕ್ಕೆ ಹಣ್ಣ ಹರಗಿ ಹದಕ ಬಿಡುವೆ ಹಣ್ಣ ಹರಗಿ ಹದಕ ಬಿಡುವೆ ಹಸಿವೆಯ ಬದುಕಿಸಿ ಅಶನವ ನೀಡುವ ಅನ್ನದಾತನೇ ಅವನೀಶ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಪರಿಸರ ಗೀತೆಯನ್ನು ಕೇಳಿದಿರಿ. ಬ್ಯಾಂಕ್ ಆಫ್ ಬರೋಡಾ ಆಚರಿಸುತ್ತಿದೆ ಕೃಷಿಕ ಪಕ್ಷವನ್ನು 16 ಅಕ್ಟೋಬರ್ ಅಂದ್ರೆ ವಿಶ್ವ ಖಾದ್ಯ ದಿನದಿಂದ 31 ಅಕ್ಟೋಬರ್ ತನಕ. ಕೃಷಿಕ ಬಂಧುಗಳೇ, ಗೋಲ್ಡ್ ಲೋನ್, ಟ್ರಾಕ್ಟರ್ ಲೋನ್, ಡೇರಿ ಲೋನ್, ಕಿಸಾನ್ ಕ್ರೆಡಿಟ್ ಕಾರ್ಡ್ ನಂತಹ ಅವಶ್ಯಕತೆಗಳಿಗಾಗಿ ನಿಮ್ಮ ಹತ್ತಿರದ ಶಾಖೆಯನ್ನು ಸಂಪರ್ಕಿಸಿ ಅಥವಾ ನಮಗೆ 9005484 ಇಲ್ಲಿಗೆ ಮಿಸ್ಡ್ ಕಾಲ್ ನೀಡಿರಿ. ಬ್ಯಾಂಕ್ ಆಫ್ ಬರೋಡಾ. ಎಲ್ರು ರೆಗ್ಯುಲರ್ಲಿ ಲಾಂಗ್ ಡ್ರೈವ್ಸ್ ಹೋಗ್ತೀರಿ ಅನ್ಸುತ್ತೆ, ಯಾವ್ದಾದ್ರು ಲಾಟ್ರಿ ಹೊಡಿತಾ ಅಂತ? ಇಲ್ಲ, ನಾನು ನನ್ನ ಕಾರ್ ಅನ್ನ ಸಿಎನ್ಜಿ ಗೆ ಕನ್ವರ್ಟ್ ಮಾಡಿದೆ ಮತ್ತೆ ಎಜಿಎನ್ಪಿ ಪ್ರಥಮ ಕಡೆಯಿಂದ 7,000 ರೂಪಾಯಿಯ ಸಿಎನ್ಜಿ ಫ್ರೀ ಆಗಿ ಸಿಕ್ತು ಕೂಡ. ನಾನು ಹಾಕಿಸ್ಕೋಬಹುದಾ? ಹೌದೌದು, ಯಾರು ಬೇಕಾದ್ರೂ ಕನ್ವರ್ಟ್ ಮಾಡಿಸಬಹುದು. ಎಜಿಎನ್ಪಿ ಪ್ರಥಮ್ ತಂದಿದೆ ವಿಶೇಷ ಆಫರ್, ಇಲ್ಲಿ ನೀವು ಹೊಸ ಸಿಎನ್ಜಿ ವೆಹಿಕಲ್ ಕೊಳ್ಳಿರಿ ಅಥವಾ ಈಗಿರುವ ಪೆಟ್ರೋಲ್ ವೆಹಿಕಲ್ ಅನ್ನ ಸಿಎನ್ಜಿ ಗೆ ಕನ್ವರ್ಟ್ ಮಾಡಿಸಿ ಪಡೆಯಿರಿ. 7,000 ರೂಪಾಯಿ ವರ್ತ್ ಸಿಎನ್ಜಿ ಅಬ್ಸಲ್ಯೂಟ್ಲಿ ಫ್ರೀ. ಹೆಚ್ಚಿನ ಡೀಟೇಲ್ಸ್ ಗಾಗಿ ಕಾಲ್ 1-800-2021-999. ಮಹಾತ್ಮಾ ಗಾಂಧಿ ನರೇಗಾ ಯೋಜನೆ ಅಡಿ ಮಹಿಳಾ ಕಾಯಕೋತ್ಸವ ಅಭಿಯಾನ. ಮಹಿಳೆಯರಿಗಾಗಿ ತೋಟಗಾರಿಕೆ, ರೇಷ್ಮೆ, ಅಣಬೆ ಬೇಸಾಯ, ಎರೆಹುಳು ಗೊಬ್ಬರ ತಯಾರಿಕೆ ಮುಂತಾದ ಕಾಮಗಾರಿಗಳ ಅನುಷ್ಠಾನಕ್ಕೆ ನೆರವು. ಮಹಿಳೆಯರಿಗೆ ಸಮಾನ ಅವಕಾಶ, ಸಮಾನ ಕೂಲಿ, ದಿನಕ್ಕೆ 289 ರೂಪಾಯಿಗಳು. ಉದ್ಯೋಗ ಖಾತ್ರಿ ಯೋಜನೆಯಡಿ ಕೆಲಸಕ್ಕಾಗಿ ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1-800-02-58-6666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ಯಾಕಣ ಬೇಜಾರು ಇದೆಯಾ? ಹೊಟ್ಟೆ ವರ್ಷದಲ್ಲಿ ಅಷ್ಟೊಂದು ಪ್ರಾಫಿಟ್ ಇಲ್ಲ, ಸಿಎನ್ಜಿ ಗೆ ಕನ್ವರ್ಟ್ ಮಾಡಿಸ್ಕೋ, ಅಲ್ಲಿ ಪ್ರಾಫಿಟ್ ಇದೆ. ಕನ್ವರ್ಟ್ ಮಾಡಿಸಿದ್ರೆ ಏನಾಗುತ್ತೆ? ನಿಮಗೆ 7,000 ಬೆಲೆ ಬಾಳೋ ಸಿಎನ್ಜಿ ಫ್ರೀ, ಒಳ್ಳೆ ಮೈಲೇಜ್, ಒಳ್ಳೆ ಇಂಜಿನ್ ಲೈಫ್ ಮತ್ತೆ ಪರ್ಫಾರ್ಮೆನ್ಸ್ ಸಿಗುತ್ತೆ. ಇನ್ನು ಕೇಳು, ನಾನು ಸಿಎನ್ಜಿ ಗೆ ಕನ್ವರ್ಟ್ ಮಾಡಿದ್ನೇ ಕೇಳ್ತೀನಿ. ಕೇಳಿದ್ರಲ್ಲ, ಹಿಂದೆ ಹೊಸ ಸಿಎನ್ಜಿ ಆಟೋ ಕೊಳ್ಳಿರಿ ಅಥವಾ ಸಿಎನ್ಜಿ ಗೆ ಕನ್ವರ್ಟ್ ಮಾಡಿ ಮತ್ತು ಎಜಿಎನ್ಪಿ ಪ್ರಥಮ್ ನಿಮಗೆ 7,000 ಬೆಲೆ ಬಾಳುವ ಸಿಎನ್ಜಿ ಫ್ರೀ ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗೆ ಕಾಲ್ ಮಾಡಿ 1-800-202-1999. ಬ್ಯಾಂಕ್ ಆಫ್ ಬರೋಡಾ. ಇದು ಆಕಾಶವಾಣಿ ಮೈಸೂರು ಕೇಂದ್ರ ಎಫ್ಎಂ 3.6. ಇದು ವೇಳೆ 7 ಗಂಟೆಗಳಾಗುತ್ತಲಿದೆ. ಎನ್ನುವಂತೆ ಐಸಿಸಿ ಟಿ20 ಕ್ರಿಕೆಟ್ ವಿಶ್ವಕಪ್ 2021 ಅಂಗವಾಗಿ ಭಾರತ ಹಾಗೂ ಪಾಕಿಸ್ತಾನ ತಂಡಗಳ ನಡುವೆ ದುಬೈ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಪಂದ್ಯದ ವೀಕ್ಷಕ ವಿವರಣೆಯ ನೇರ ಪ್ರಸಾರ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮೂಡಿಬರಲಿದೆ. फर्स्ट। आदेश जी, हमारे साथ दो एक्सपर्ट्स भी आज जुड़े हैं। जी हाँ, हमारे साथ हैं पूर्व अंतर्राष्ट्रीय क्रिकेटर आशीष कपूर और वरिष्ठ खेल पत्रकार रविकांत सिंह। स्वागत है आपका। थैंक यू। थैंक यू कपूर साहब। जब आप ऑल इंडिया रेडियो के ड्रेसिंग रूम में थे तब आप भविष्यवाणी कर रहे थे कि ये मुकाबला जीत जाएगी श्रीलंका, और वैसा ही हुआ, क्या कहेंगे? नहीं कुछ नहीं, आई मीन जो ब्रेक का टाइम था उस टाइम भी जब इन्होंने पूछा मुझसे, तो मुझे जैसे ये विकेट खेल रही थी फर्स्ट हाफ में और ज्यादा स्पिन नहीं दिखा, एंड पेस बोलर्स के लिए कुछ नहीं था, स्पिन ना स्विंग ना मोमेंट, एंड इजी पेस विकेट थी पेस बोलर्स के लिए। और क्योंकि अगर आप इनके स्पिनर्स देखो, बांग्लादेश के स्पिनर्स, इनको ऐसी विकेट चाहिए जहाँ थोड़ी मदद मिले, तब वो जाके थोड़े डेंजरस होते हैं, नहीं तो जो मीडियम पेसर हैं इनके पास उसके लिए भी उनके पास इस विकेट पे कोई मूवमेंट का वो नहीं था। लेकिन असालंका और राजपक्षे ने जिस तरह से बल्लेबाजी की, रविकांत जी 80 रन बनाए असालंका ने, 5 चौके 5 धुआंधार छक्के, और उसके बाद भानुका राजपक्षे बिल्कुल जो राज्य है विश्व कप का इस मैच का पक्ष में कर दिया अपनी टीम के। बिल्कुल, इसमें कोई दो राय नहीं है कि जिस तरह से इस पार्टनरशिप ने बनाए हैं रन, उसने पूरी तरह से बांग्लादेश को ध्वस्त कर दिया। लेकिन ये भी कहना पड़ेगा कि बांग्लादेश की ओर से थोड़ी सी खराब फील्डिंग भी हुई, कैचेस दो कैचेस छूटे हैं, और दोनों बल्लेबाजों को फायदा मिला, श्रीलंका को भी लाइफ मिली, राजपक्षा को भी लाइफ मिली, और आउटफील्ड में हाई कैचेस अगर कैच पकड़े जाते या पार्टनरशिप अगर ब्रेक कर दी जाती, 30-40 रन बने कम होते, तो फिर उस समय मुश्किल में पड़ सकती थी श्रीलंका। सो इफ आई वर टू आस्क यू दिस रवि, की समवेयर आफ्टर हैविंग पुट अप अ गुड स्कोर ऑफ 171 ऑन बोर्ड बाय बांग्लादेश, सेकंड जब वो फील्ड करने आए, तो डू यू थिंक समवेयर दे गिव द गेम अवे टू द श्रीलंकंस टुडे? व्हेन यू डोंट होल्ड योर कैचेस यू आर गिविंग द गेम अवे, एंड दैट आई थिंक वॉज वन ऑफ द डिसाइडिंग फैक्टर्स इन दिस मैच, बिकॉज व्हेन द पार्टनरशिप इज गोइंग स्ट्रांग you have to do everything possible within the rules to try and separate the pair. Right. That did not happen. Opportunities came and went away. Ashish ji, yahan se aapko Sri Lankai team kitna khatarnak hoti nazar aayegi? No, this is just a start. I mean, if you look at these two teams, they are probably the minnows amongst the top 12 teams. So the other teams that are there in the group, like you have England, Australia, South Africa and West Indies. So they are very, very good sides. Yes, it is a added advantage for them that they've got 2 points, they are off to start, but the other matches are very, very important, very, very strong matches for them, all good teams. So it's a good start, that's all. Yes, and Ravi, also just let's have a look at the way Sri Lankans went today. खास तौर से अगर मैं Sri Lanka की बात करें, उनके 80 रन जिन्होंने बनाए 49 बॉल्स के अंदर, और दूसरी तरफ हमने देखा था कि राजपक्षा जिन्होंने 53 बनाए 31 बॉल्स में से, ओवरऑल जिस तरह से आज श्रीलंकंस ने परफॉर्म किया, डिस्पाइट द फैक्ट दैट अर्ली ऑन दे लुक लाइक दे वर फाइंडिंग देमसेल्व्स इन द सूप, लेकिन देन दे गॉट देमसेल्व्स स्टेडी एंड केप्ट द मोमेंटम गोइंग। See, that is what is important in a short, in this form of the game, that when there's a partnership going, A, you got to keep the momentum going and also make sure you rotate the strike. Although, yahan pe koi bahut zyada हम एक बार अपने लिसनर्स को डायरेक्टली लेकर चलते हैं पोस्ट मैच रिव्यूज की ओर भी, और देखते हैं कि दोनों ही कप्तान क्या कहेंगे श्रीलंका और बांग्लादेश की तरफ से। So that pitch, was it a pitch where you felt, okay, I can play my natural game here now? Yeah, when the first ball I faced, then it looks like a really good pitch, and other side, Pathum Nisang batted, and I spoke to him, just play our natural game and just go with cricket shots. That's what I did. And you had the 86 partnership with Bhanuka Rajapaksa. You weren't talking birthday celebrations, were you, by any chance? Yeah, surely he was the game changer. Actually, he changed the momentum and he played wonderful shots. He changed the game with me. Absolutely wonderfully played. How do you feel now after that? That was a heck of a chase. Sorry? That was a great chase to chase down 171. Yeah, great chase there in my career as well as, and I want to keep it up, and looking forward to do the same thing again for my country. Congratulations. Well done on your play of the match. Thank you very much. Thank you. Wonderful stuff. no surprise that Asalanka was made. And that was what you're watching right now. Player of the match, Charat Asalanka, jinki 80 run from 49 balls, played the most important, crucial role of helping Sri Lanka go ahead and get that victory in the end. Let's not forget that this is also the highest run chase ever by the Sri Lankans in T20 World Cup. So, Ashish, I'll come to you. And I'll ask you, that the way that Sri Lankans have started, especially if we talk about partnership, then Charat Asalanka and Bhanuka Rajapaksha ki jo partnership thi, that was the turning partnership for the Sri Lankans today. Absolutely, there's no doubt about it. I mean, they were nowhere in the game at one point in time when they'd lost those four wickets, and as they kept going, and I think they required about 10 runs in over for the last 8 overs, and that's when they started with a 15 run over, and 2 overs later they got on a 16 run over. And that's also the time when Litton Das dropped those two catches, yes, of both these batsmen. Mm. So if those catches were picked of both these batsmen, you wouldn't have had those big overs. True. And the match would have turned on its head. Maybe, yes. Maybe the match could have turned. Haan ji, Ravikant ji, ye jo Bangladesh ki team hai, dekhiye pichle samay mein to iska acha record tha. Bharat ko bhi hairan karti thi, jis tarah se Mustafizur Rahim gendbazi karte the. Aur batting mein bhi, chahe wo Mushfiqur Rahim ho, Litton Das ho, aur Shakib Al Hasan, jo ki duniya mein sabse zyada wicket lene wale gendbaz hain, 2020 format mein. क्या वजह आप मानते हैं कि जो इनका पैरामीटर है एकदम से इतना डाउन आ गया कि इन्हें क्वालिफाइंग करना पड़ा? देखिए, सबसे अहम बात तो ये होती है कि क्रिकेट इज अ टीम गेम. आपके पास बड़े एक बहुत अच्छा बॉलर हो, लेकिन आपके पास 5 बॉलर्स चाहिए जो कि 4-4 ओवर डालेंगे. एक ओवर को एक बॉलर कोई 400 ओवर डाल नहीं सकता है. तो इस कारण से जो टीम में अभी भी वो बैलेंस की कमी है और इसी कारण से टीम स्ट्रगल कर रही है. Right, of course, and on that note, अभी फिलहाल वक्त हो गया है कि हम यहाँ पर आपसे अलविदा लें. I would also like to thank रविकांत and आशीष for joining us in the studio. Thank you so much, gentlemen. Thank you. And आशीष, बहुत बहुत शुक्रिया. हम यहाँ पे टेकने वाले हैं, अपने श्रोताओं को बता दें, क्योंकि आपके लिए वापस लेकर आ रहे हैं आज का दूसरा अहम मैच. First Ball 2020. इस कार्यक्रम के प्रस्तुतकर्ता प्रवीण चंद. ये कार्यक्रम आकाशवाणी के दिल्ली केंद्र से प्रसारित किया गया. फर्स्ट बॉल 2020 कार्यक्रम में आप सभी का स्वागत है. नमस्कार, मैं हूं आदेश कुमार गुप्त और इस कार्यक्रम में मेरा साथ दे रही है साक्षी बडवाल. और इस कार्यक्रम में हमारे साथ दो खास मेहमान जुड़ गए हैं, पूर्व क्रिकेटर वेंकट सुंदरम और वरिष्ठ खेल पत्रकार विजय लोकपल्ली जी. जी, स्वागत है आप सभी का. धन्यवाद. नमस्कार आदेश. कूचों में, गलियों में, गांव में, कलियों में, और जहां तक बात है गलियों चौबारों की, तो वहां तो सब टेलीविजन सेट या फिर आकाशवाणी के रेडियो सेट से जुड़ गए हैं, क्योंकि आज आमने सामने भारत और पाकिस्तान दुबई में ये मुकाबला है. समाचार ये है कि पाकिस्तान के कप्तान बाबर आजम ने टॉस जीता, पहले फील्डिंग करने का फैसला किया है. बार बार आईसीसी के किसी भी टूर्नामेंट में, जो कि विश्व कप जिसके सामने लगता है भारत जीत चुका है. और वेंकट जी, सबसे पहले आपसे ये जानना चाहेंगे कि 12-0 ये स्कोर या तो फुटबॉल का लगता है या हॉकी का, अब ये 12-1 होने वाला है या 13-0? वो तो अभी देखने को है, क्योंकि ऐसा है क्रिकेट एक अनिश्चितों का गेम है, इसमें कुछ प्रेडिक्ट नहीं करो. T20 खासकर ऐसा गेम है कि इसमें एक दो ओवर में मैच इधर से उधर पलट जाते हैं. लेकिन मैं, एक बहुत अहम टॉस जीता पाकिस्तान ने, क्योंकि अगर इंडिया ये चाहती होगी कि पाकिस्तान को हम अंदर डालें, उनसे टारगेट सेट करवाएं, अब उनको सेट टारगेट मिल जाएगा चेस करने के लिए. और मैंने देखा कि यहां जितने भी मैचेस हुए हैं, शुरू में कुछ मूवमेंट मिलता है फास्ट बॉलर्स को, खासकर 2-4 ओवर, और इसमें पाकिस्तान का फास्ट अटैक बहुत अच्छा है, अनुभवी है, और वो टेस्ट करेंगे बैट्समैन को खासकर. तो इसलिए ये बहुत जरूरी है कि हमारे ओपनिंग बैट्समैन जो हैं वो देख के संभाल के खेले, और पहले 6 ओवर में बहुत ज्यादा एग्रेसिव होने की जरूरत नहीं है. विकेट्स होने चाहिए आपके 14 ओवर्स 100 रन, ये टारगेट होना चाहिए. 14 ओवर्स 100 रन्स. विजय जी मैं आपके पास आऊंगी, क्विकली अपने श्रोताओं को बता दें कि इंडिया का प्लेइंग 11 आज क्या है. रोहित शर्मा, केएल राहुल, विराट कोहली, सूर्य कुमार यादव, ऋषभ पंत, हार्दिक पांड्या, रविंद्र जडेजा, भुवनेश्वर कुमार, मोहम्मद शमी, वरुण चक्रवर्ती और जसप्रीत बुमराह. जी हाँ, तो विजय जी इसमें एक नाम जो सबसे पहले आता है और जिसके लिए आज वीरेंद्र सहवाग ने वाउच भी किया था, वो है हार्दिक पांड्या. उनका इंक्लूजन प्लेइंग 11 के अंदर आज आप कितना इंपॉर्टेंट या क्रूशियल देखते हैं? ये बहुत क्रूशियल है और बहुत जरूरी भी है, क्योंकि वो फिनिशर है. बट इस टीम, पूरी टीम में हार्दिक ऐसा प्लेयर है जो किसी भी स्टेज पे आके बगैर प्रेशर के बैटिंग करता है. तो वो चाहे ऊपर खेलेंगे या नीचे खेलेंगे वो तो वक्त बताएगा, पर अगर दो और उसका इंक्लूजन मैं समझता हूँ एकदम जस्टिफाइड है. विजय जी, टॉस जीतकर पहले फील्डिंग करने का फैसला ये कैसा लगा आपको? उन्होंने बोला ना कि वो चाहते हैं कि उसमें देखिए, आप जब फील्डिंग कर रहे हैं दूसरी टीम को, आपने कहा कि आप टारगेट सेट कीजिए, तो पूरा ओनस शुरू से ही आपने इंडिया पे डाल दिया है. इंडिया को आप डिक्टेट के लिए डेफिनेटली एडवांटेज होगा, लेकिन पाकिस्तान को लगता है बोली फर्स्ट एंड ड्यू फैक्टर भी है. yes. तो वो भी उन्होंने मेंशन किया है बाबर आजम ने कमेंट्स में. सो वो एक तो ड्यू फैक्टर है. आऊंगी सर आपसे पूछूंगी कि जिस तरह की पिच है अगर देखी जाए तो ये कहा भी गया है जो भी टीम जीतेगी टॉस वो पहले फील्ड करे. पाकिस्तान के फेवर में चीजें गई, हैदर अली को आज इनकी टीम ने हटा दिया है. एक ये मैं चाहूंगी आप कितना इंपॉर्टेंट रिमूवल देखते हैं इस टीम के लिए, पाकिस्तान के लिए. दूसरा अगर हम बात करें ड्यू का फैक्टर, वो कितना अहम रोल निभा सकता है आज पाकिस्तान के फेवर में? पहले तो मैं समझता हूँ कि पाकिस्तान की टीम काफी बैलेंस्ड है. ವೆಂಕಟರಾಮನ್ ಅವರು ಮೊದಲ ಸಂಗೀತ ಪಾಠ ವೀಣೆಯ ಕಲಿಕೆಯನ್ನು ತಮ್ಮ 8ನೇ ವಯಸ್ಸಿನಲ್ಲಿ ಶ್ರೀಮತಿ ಲಕ್ಷ್ಮೀ ಜಿ ಕೃಷ್ಣನ್ ಅವರಲ್ಲಿ ಪ್ರಾರಂಭಿಸಿದರು. ನಂತರ ಸ್ವಾತಿ ತಿರುನಾಳ್ ಅಕಾಡೆಮಿಯಲ್ಲಿ ನೇರು ಕಲಾವಿದರ ಮಾರ್ಗದರ್ಶನದಲ್ಲಿ ಗಾಯನಕ್ಕಾಗಿ ಸಮ್ಮನ್ಗುಡಿ ಶ್ರೀನಿವಾಸ್ ಅಯ್ಯರ್ ಮತ್ತು ಪ್ರೊಫೆಸರ್ ಸಿಎಸ್ ಕೃಷ್ಣ ಅಯ್ಯರ್ ಅವರಲ್ಲಿ ಮಾರ್ಗದರ್ಶನವನ್ನು ಪಡೆದರು. ನಂತರ ವೀಣೆಯ ಕಲಿಕೆಗೆ ಕೆಎಸ್ ನಾರಾಯಣ ಸ್ವಾಮಿ ಅವರಲ್ಲಿ ಮಾರ್ಗದರ್ಶನ ಪಡೆದರು. ಗಾಯನ ಹಾಗೂ ವೀಣೆಯಲ್ಲಿ ಸಮವಾಗಿ ಪರಿಶ್ರಮ ವಹಿಸಿದ ಇವರಿಗೆ ಸ್ವಾತಿ ತಿರುನಾಳ್ ಮ್ಯೂಸಿಕ್ ಅಕಾಡೆಮಿಯಲ್ಲೇ ವೀಣೆಯ ವಿಭಾಗದಲ್ಲಿ ಪ್ರೊಫೆಸರ್ ಆಗಿ ಹುದ್ದೆ ದೊರಕಿತು. ನಂತರ ಇವರು ಟ್ರಿವಾಂಡ್ರಮ್ ಆಲ್ ಇಂಡಿಯಾ ರೇಡಿಯೋದಲ್ಲಿ ಸೇವೆ ಸಲ್ಲಿಸಿ ತಮ್ಮ ನಿವೃತ್ತಿಯನ್ನು 1996 ಹೊಂದಿದರು. ಇವರ ವೀಣಾ ವಾದನವು ಸಂಗೀತ ರಸಿಕರ ಮನಸೋರೆಗೊಂಡಿತು. ಹೊರದೇಶದಲ್ಲಿಯೂ ಹಾಗೂ ನಮ್ಮ ದೇಶದಲ್ಲಿಯೂ ವೀಣೆಯ ಮೇರು ಕಲಾವಿದ ಎನಿಸಿಕೊಂಡರು. ವಾದ್ಯತ್ರಯದಲ್ಲಿ ಎನ್ ರಮಣಿಯವರ ಕೊಳಲು, ಲಾಲ್ಗುಡಿ ಜಿ ಜಯರಾಮನ್ ಅವರ ಪಿಟೀಲು ಮತ್ತು ವೆಂಕಟರಾಮನ್ ಅವರ ವೀಣೆ ಬಹಳ ಪ್ರಬುದ್ಧಾನಕ್ಕೆ ಬಂದ ವಾದ್ಯತ್ರಯ. ತಮ್ಮ ಗುರುಗಳ ಆಶೀರ್ವಾದದಿಂದ ಇವರ ನುಡಿ ಸಾಣಿಕೆಯಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿದ್ದಾರೆ ಹಾಗೂ ಗಾಯನಕ್ಕೆ ಬಹಳ ಹತ್ತಿರವಾದ ಶೈಲಿಯನ್ನು ನುಡಿ ಸಾಣಿಕೆಯಲ್ಲಿ ಅಳವಡಿಸಿಕೊಂಡಿದ್ದಾರೆ. ನುಡಿ ಸಾಣಿಕೆಯಲ್ಲಿ ಹೊಸತನ, ಬೆರಳು ಬಿಡಿಸಾಣಿಕೆಯಲ್ಲಿ ಅಂದರೆ ಫಿಂಗರಿಂಗ್ ಟೆಕ್ನಿಕ್ಸ್ ಅಲ್ಲಿ ಚಾತುರ್ಯತೆ, ಶುದ್ಧವಾದ ಗಮಕ, ಮೀಟಿನ ಮಾಧುರ್ಯತೆ, ಕಂಟಿನ್ಯೂಟಿ ಆಫ್ ಮೆಲೋಡಿ. ಇವರು ಕೃತಿ ನುಡಿಸುತ್ತಿದ್ದರೆ ಆ ಕೃತಿಯ ಸಾಹಿತ್ಯವು ಸ್ಫುಟಿಸುತ್ತದೆ. ವೆಂಕಟರಾಮನ್ ಅವರು ಗ್ರೇಟ್ ಟೀಚರ್ ಟೂ ಎಂಬ ಹೆಗ್ಗಳಿಕೆ ಇವರದಾಗಿದೆ. ಇನ್ನು ಇವರು ಡೈರೆಕ್ಟರ್ ಆಫ್ ವೀಣಾ ಅಟ್ ದ ಟೀಚರ್ಸ್ ಕಾಲೇಜ್ ಆಫ್ ಮ್ಯೂಸಿಕ್, ಮ್ಯೂಸಿಕ್ ಅಕಾಡೆಮಿ ಮೆಡ್ರಾಸ್. ಅನೇಕ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ. ಸಂಗೀತ ಕಲಾಚಾರ್ಯ ಮ್ಯೂಸಿಕ್ ಅಕಾಡೆಮಿಯಿಂದ ಇವರು ಅನೇಕ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಇವರ ನುಡಿಸಾಣಿಕೆಯಲ್ಲಿ ಕ್ಷಮತೆ, ಪಾರಂಪರಿಕ ಮೌಲ್ಯಗಳನ್ನು ವೀಣಾವಾದನದಲ್ಲಿ ಅಳವಡಿಸಿರುವ ಮೂಲಕ ಮೇರು ಸ್ಥಾನವನ್ನು ಅಲಂಕರಿಸಿದ್ದಾರೆ. ಇವರ ಪತ್ನಿಯ ವಿಯೋಗವು 2009, ಇವರ ಕೊನೆಯ ಸಂಗೀತದ ಕಾರ್ಯಕ್ರಮವೂ ಕೂಡ 2009 ನಾದ ಎಂಬಂನಲ್ಲಿ ನೆರವೇರಿತು. 2010 ನಾದ ದೇವಿಯಲ್ಲಿ ಐಕ್ಯರಾದ ವೆಂಕಟರಾಮನ್ ಅವರು ಇಂದಿಗೂ ವೀಣೆಯ ಪ್ರಪಂಚದಲ್ಲಿ ಹಚ್ಚು ಹಸಿರಾಗಿದ್ದಾರೆ. ಶ್ರೋತೃಗಳೇ, ತ್ರಿವೇಂದ್ರಂ ಆರ್ ವೆಂಕಟರಾಮನ್ ವೀಣಾವಾದನದಲ್ಲಿ ನುಡಿಸಿರುವ ಕೃತಿ ಓ ಜಗದಂಬಾ, ಆನಂದ ಭೈರವಿ ರಾಗ, ಆದಿತಾಳ, ಶ್ಯಾಮಶಾಸ್ತ್ರಿಗಳ ಕೃತಿ. ಇನ್ನು ಕೃತಿಯ ಬಗ್ಗೆ ಸ್ಥೂಲ ಪರಿಚಯ. ಈ ಕೃತಿಯ ಭಾವಾರ್ಥವು ಹೀಗಿದೆ. ಈ ಕೃತಿಯಲ್ಲಿ ಶ್ಯಾಮಶಾಸ್ತ್ರಿಗಳು ಜಗದಂಬೆಯನ್ನು ಓ ಜಗದಂಬಾ ಬ್ರಹ್ಮಾಂಡಮಯೇ ಚಂದ್ರವದನೆ ಕಮಲ ನೇತ್ರಿ ಸದ್ಗುಣಶೀಲಳಾದ ಅಂಬಾ ಕಾಮಾಕ್ಷಿ ನನ್ನನ್ನು ಕಾಪಾಡು, ಭೂಮಿಯ ಸಕಲ ಚರಾಚರಗಳು ನಿನ್ನನ್ನೇ ಆಶ್ರಯಿಸಿದೆ, ಪೂಜಿಸುವ ರಾಜಾದಿರಾಜರನ್ನು ಸಲಹುವ ಸರೋಜನಯನೆ ಕಾಮಾಕ್ಷಿ ಅಂಬಾ ನಾನು ನಿನ್ನಲ್ಲಿ ಸಂಪೂರ್ಣ ಶರಣಾಗಲಿಲ್ಲವೇ, ಅನಾಥನನ್ನು ಕಾಪಾಡುವುದು ನಿನಗೆ ಭಾರವೇ, ಸದಾ ಹಸನ್ಮುಖಿಯೇ, ಬೇಡಿದ ವರಗಳನ್ನು ಸಮೃದ್ಧಿಯಾಗಿ ಕೊಡುವವಳೆ, ಸಂಕಷ್ಟಗಳಿಂದ ವಿಮೋಚನೆಯನ್ನು ನೀಡುವವಳೆ, ಓ ಹಿಮಗಿರಿ ಪುತ್ರಿ ಶಿವನಿಂದ ಆರಾಧಿಸಲ್ಪಡುವವಳೆ, ನನ್ನನ್ನು ನಿನ್ನಲ್ಲಿ ಲೀನವಾಗುವಂತೆ ಅನುಗ್ರಹಿಸು, ಓ ಕಂಚಿ ಕಾಮಾಕ್ಷಿ ಕರುಣಾಮಯಿಯಾದ ನೀನು ನನ್ನಲ್ಲಿ ಕರುಣೆ ತೋರಿ ನಿನ್ನ ಸಂಪೂರ್ಣ ಅನುಗ್ರಹ ನನಗೆ ನೀಡುತ್ತಾಯೇ ಎಂದು ಜಗನ್ಮಾತೆಯಾದ ಜಗದಂಬೆಯನ್ನು ಬೇಡಿದ್ದಾರೆ. ನಿನ್ನಲ್ಲಿ ಸ್ಥಿರವಾದ ಶರಣಾಗತಿಯನ್ನು ದಯೆಯಿಂದ ಅನುಗ್ರಹಿಸಿ ನಿನ್ನಲ್ಲಿ ನನ್ನ ಹೃದಯ ಶ್ರೀಮಂತಿಕೆಯನ್ನು ಅಧಿಕವಾಗುವಂತೆ ವರವನ್ನು ಅನುಗ್ರಹಿಸು ಎಂದು ಶ್ಯಾಮಶಾಸ್ತ್ರಿಗಳು ಕಾಮಾಕ್ಷಿಯನ್ನು ಈ ಕೃತಿಯಲ್ಲಿ ಪರಿಪರಿಯಾಗಿ ಬೇಡಿದ್ದಾರೆ. ಇನ್ನು ಮುಂದೆ ರಾಗದ ಸ್ಥೂಲ ಪರಿಚಯ. ಆನಂದ ಭೈರವಿ ರಾಗವು 20ನೇ ಮೇಳಕರ್ತ ನಟ ಭೈರವಿಯಲ್ಲಿ ಜನ್ಯ. ವಕ್ರ ಸಂಪೂರ್ಣ ಭಾಷಾಂಗ ರಾಗ. ಇದರ ಆರೋಹಣವು ಸಗರಿ ಗ ಮ ಪ ದ ಪ ಸ ಸಾ ನಿ ಗ ಪ ಮ ಗ ರಿ ಸ ನಿ ಗ ಮ ನಿ ಗ ಮ ಗ ರಿ ಗ ಮ ಪ ಗ ಮ ಪ ದ. ಇಲ್ಲಿ ಶುದ್ಧ ದೈವತ ಪ್ರಯೋಗವು ನಾವು ಕಾಣಬಹುದು. ನಿ ಪ ಮ ಗ ರಿ ಗ ರಿ ಗ ಮ ಪ ಮ ಮ. ಇಲ್ಲಿ ಅಂತರಗಾಂಧರ ಪ್ರಯೋಗವನ್ನು ಕಾಣಬಹುದು. ಪ ಸ ನಿ ದ ಪ ಮ ಗ ಮ ಪ ಮ ಗ ರಿ ಸ ನಿ ಸ ಮ ಗ ರಿ ಸ ಸ ನಿ ದ ನಿ ಸರಿ ಸ. ಇಲ್ಲಿ ಕಾಕಿಲಿ ನಿಷಾದದ ಪ್ರಯೋಗವನ್ನು ಕೂಡ ನಾವು ಕಾಣಬಹುದು. ಗಾಂಧಾರ ಮಧ್ಯಮ ನಿಷಾದಗಳು ರಾಗದ ಜೀವಸ್ವರಗಳು. ಈ ರಾಗವು ಜಾನಪದ ಸಂಗೀತದಲ್ಲಿ ಹೆಚ್ಚಾಗಿ ಬಳಕೆಯಲ್ಲಿದೆ ಹಾಗೂ ಜನಪ್ರಿಯತೆ ಹೊಂದಿದೆ. ಸರ್ವಕಾಲಿಕ ರಾಗ, ವೀರ ಶೃಂಗಾರ ರಸಗಳಿಗೆ ಒಪ್ಪುವ ರಾಗ. ಶ್ರೋತೃಗಳೇ, ಇನ್ನು ಮುಂದೆ ಟ್ರಿವಾಂಡ್ರಮ್ ಆರ್ ವೆಂಕಟರಾಮನ್ ರವರು ನುಡಿಸಿರುವ ಕೃತಿ ಎಂದರೆ ಓ ಜಗದಂಬಾ, ಆನಂದ ಭೈರವಿ ರಾಗ, ಆದಿತಾಳ ಶ್ಯಾಮಶಾಸ್ತ್ರಿಗಳ ಕೃತಿ. Thank you.